ಕಿತ್ತಾಕ್ಬಹುದು, ರೋಗ ಬಂದಿರೋದನ್ನ ಕಿತ್ತಾಕ್ಬಹುದು, ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸ್ಪ್ರೇ ಮಾಡಬಹುದು. ಆ ಮುಖ್ಯ ಉದ್ದೇಶ ಏನಂದ್ರೆ ಕಾಂಡ ಮೊದಲು ಬಲಿಬೇಕು, ಅಂದ್ರೆ ದಪ್ಪ ಬರಬೇಕು, ದಪ್ಪ ಬರಬೇಕು, ಬೇಸಿಕ್ ಫೌಂಡೇಶನ್ ಚೆನ್ನಾಗಿರ್ಬೇಕು. ಅದ ತದನಂತರ ನಾವು ಏನ್ ಮಾಡಕ್ ಬಂದ್ರೆ ಸರ್, ಎಲೆಗಳನ್ನ ನಾವು ಕಟಾವ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ಸರ್ ಎಲೆಗಳನ್ನ ಯಾಕೆ ಕಟಾವ್ ಮಾಡ್ಬೇಕು ಸರ್? ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ರಂಬೆ ಕೊಂಬೆಗಳಿಗೂ ಅಥವಾ ಬೆಳೀತಕ್ಕಂಥ ಹಣ್ಣುಗಳಿಗೂ ಸೂರ್ಯನ ಕಿರಣಗಳು ಎಂಟ್ರಿ ಆಗ್ಬೇಕು. ಸೂರ್ಯನ ಕಿರಣಗಳು ಪ್ರವೇಶ ಆದರೆ ಹಣ್ಣಿನ ಗುಣಮಟ್ಟ ಹೆಚ್ಚುತ್ತೆ, ಕಾಯಿ ಸದೃಢವಾಗಿ ಬೆಳೀತವೆ, ಆಮೇಲೆ ಯಾವುದು ರೋಗ ಕೀಟಗಳು ಏನು ಪ್ರಾಬ್ಲಮ್ ಇರೋದಿಲ್ಲ. ಕೆಲವರು ಏನು ಮಾಡ್ತಾರೆ ಸರ್, ಫಾರ್ಮರ್ಸ್ ಅವ್ರಿಗೆ ಗೊತ್ತಿರಲ್ಲ, ಏನು ಕಟಾವ್ ಮಾಡಿಸ್ಕೊಡ್ಸಲ್ಲ ಸರ್, ಏ ಬೇಡ ಬೇಡ ಕಟಾವ್ ಮಾಡಬೇಡ್ರಿ, ಯಾಕೆ ಗೊತ್ತಾ ಇದು ಹಂಗೆ ಇದು ಹಿಂಗೆ, ನೀವು ಕಟಾವ್ ಮಾಡಿದ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ, ನಂಜಾಗುತ್ತೆ, ಅದೆಲ್ಲ ಸುಳ್ಳು ಸರ್. ನೋಡ್ರಿ, ಒಳ್ಳೆ ಹರಿತವಾದ ಕುಡುಗೋಲು ಇರ್ಬೋದು ಅಥವಾ ಸಿಕೇಚರ್ ಅಂತಾರೆ, ಪ್ಲಾಂಟ್ ಕಟ್ ಮಾಡೋರು ಇರುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಆಗಿತ್ತು, ಇಲ್ಲ ಕುಡುಗೋಲು ತಗೊಂಡು ನೀಟಾಗಿ ಕಟ್ ಮಾಡ್ಬೇಕು ಸರ್. ಕಟ್ ಮಾಡಿದ್ರೆ ಪ್ಲಾಂಟ್ಗೆ ಏನು ತೊಂದರೆ ಆಗಲ್ಲ. ಬಟ್ ಒಂದ್ ಥಿಂಗ್ ಏನಂದ್ರೆ ಸರ್, ಮೊದಲನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಹೈಬ್ರಿಡ್ಗಳು ಇಳುವರಿ ಕೊಡ್ತಾವ. ಒಂದೇ ವರ್ಷ, ಎರಡನೇ ವರ್ಷ, ಮೂರು ವರ್ಷ ಇಳುವರಿ ತಗೋಬಾರ್ದು ಸರ್. ಯಾಕಂದ್ರೆ ಒಂದ ಎರಡ ಕಾಯ್ಬಿಟ್ಟಿರ್ತವೆ, ಸಿಕ್ಕಾಬಿಟ್ಟು ಭಾರ ಆಗಿರುತ್ತೆ, ಕಾಯಿ ವೇಟ್ ಹೆಚ್ಚಾಗುತ್ತೆ, ವೇಟ್ ಹೆಚ್ಚಾಗ ಹೆಚ್ಚಾದಂಗ್ ರಂಬೆ ಕೊಂಬೆಗಳು ಹರ್ಕೊಂಡ್ ಬಿದ್ದ್ಬಿಡ್ತಾವ, ಮರಿಯಂತದ್ದು ಬಿದ್ದ್ಬಿಡ್ತಾವ ಸರ್. ಇವನ್ ಹೈಬ್ರಿಡ್ಸ್ ಗ್ರಾಫ್ಟೆಡ್ ವೆರೈಟಿ ಸರ್, ಒಂದೇ ವರ್ಷದಲ್ಲೇ ನಾವು ಇಳುವರಿ ಪಡ್ತಾವ. ಯಾಕಂದ್ರೆ ಅದು ಒಂದು ಸಯನ್ ಬ್ರಾಂಚ್ ಅಂತಾರ, ಸಯನ್ ಇದೆಯಲ್ಲ, ಆ ಪ್ರೌಢ ವ್ಯವಸ್ಥೆ ದಾಟಿರ್ತಕ್ಕಂತ ಒಂದು ಸಯನ್ ಅಂತ ಒಂದು ಗ್ರಾಫ್ಟ್ ಮಾಡಿರ್ತಾರೆ, ಕೂಡಿಸಿರ್ತಾರೆ. ಗ್ರಾಫ್ಟಿಂಗ್ ಅಂದ್ರೆ ಎರಡು ಪ್ಲಾಂಟ್ಸ್ ಗಳನ್ನ ಕೂಡಿಸಿ ಕಟ್ಟೋದಕ್ಕೆ ಗ್ರಾಫ್ಟಿಂಗ್ ಅಂತಾರ. ಅದ್ರಾಗೆ ಚಿಗುರು ಒಡೆದಿರ್ತದ, ಅಲ್ಲ ಪ್ರೌಢಾವಸ್ಥೆ ದಾಟಿರ್ತದ, ಅದು ಏಳು ವರ್ಷ ದಾಟಿದ್ದನ್ನ ಸೆಲೆಕ್ಟ್ ಮಾಡಿ ಹಾಕಿರ್ತವೆ. ಅದು ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಫ್ಲವರಿಂಗ್ ಆಗುತ್ತೆ, ಫ್ರೂಟಿಂಗ್ ಆಗುತ್ತೆ, ಭಾರ ಹೆಚ್ಚಾಗಿ ಬಿದ್ದು ಬಿಡ್ತದೆ ಸರ್. ಕೆಲವರು ಹೇಳ್ತಾರೆ, ಏ ಫಸ್ಟ್ ಗೆ ಬಂದ ತಕ್ಷಣ ಹೂ ಚೂಟ್ ಹಾಕ್ತಾರೆ, ಒಂದೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಹೂ ಬಿಟ್ರೆ ಹೂ ಚೂಟ್ ಹಾಕ್ತಾರೆ, ಅದು ಸುಮ್ಮನೆ ತಪ್ಪು ಕಲ್ಪನೆ. ಇಲ್ಲ, ಹಣ್ಣು ಒಂದೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಬಿಟ್ರೆ ಅದು ದೃಷ್ಟಿ ಆಗುತ್ತೆ, ಅದಕ್ಕೆ ಚೂಟ್ ಹಾಕಿದೀವಿ ಅಂತಾರೆ. ಅದು ಆ ರೀಸನ್ ಅಲ್ಲ, ಅದು ಕಾರಣ ಅಲ್ಲ. ಅದು ಯಾಕೆ ಚೂಟ್ತಾರ ಅಂತಂದ್ರೆ, ಭಾರ ಹೆಚ್ಚಾಗಿ ಮರ ಬಿದ್ದೋಗುತ್ತೆ, ಅದಕ್ಕೆ ಒಂದೇ ವರ್ಷ ಎರಡನೇ ವರ್ಷ ಇಳುವರಿ ತಗೋಬಾರ್ದು. ಮೂರನೇ ವರ್ಷ ನಾಲ್ಕು ವರ್ಷ ವರ್ಷದಿಂದ ರಂಬೆ ಕೊಂಬೆಗಳು ಬಲ್ತಂಗ್ ಬಲ್ತಂಗ ಬಿಡಬೇಕು, ಬಲಿಲಿಕ್ ಬಿಡಬೇಕು. ಆವಾಗ ಕಡಿಮೆ ಪ್ರಮಾಣದಲ್ಲಿ ಹಣ್ಣು ತಗೊಳಕ್ ಬಿಡ್ಬೇಕು. ಯಾಕಂದ್ರೆ ಒಂದು ಬಂಚ್ ಅಲ್ಲಿ ಐದಾರು ಹಣ್ಣು ಬಿಟ್ಟಿರ್ತಾವ. ಅದ್ರಾಗ ನೀವು ಫ್ರೂಟ್ ತಿನ್ನಿಂಗ್ ಅಂತಾರೆ, ಫ್ರೂಟ್ ತಿನ್ನಿಂಗ್ ಅಂದ್ರೆ ಐದಾರು ಹಣ್ಣಿನಲ್ಲಿ ಒಂದ್ ಎರಡು ಕಿತ್ತಾಕ್ಬೇಕು ಒಂದ್ ಬಂಚ್ ಅಲ್ಲಿ. ಯಾಕಂದ್ರೆ ಐದು ಆರು ಬಿಟ್ನೆ ಅಂದ್ರೆ ಎಲ್ಲ ಸಣ್ಣವಾಗಿ ಬಿಡ್ತಾವ. ಯಾಕಂದ್ರೆ ನೀರು ಮತ್ತು ಗೊಬ್ಬರ ಇತರ ಪೋಷಕಾಂಶಗಳು ಭೂಮಿಯಿಂದ ಅದು ಎಳ್ಕೊಳ್ಳುತ್ತೆ. ಸೊ ಆರ್ ಜನ ಆದ್ರೆ ಇಬ್ರಿಗೂ ಆರ್ ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಸೈಜ್ ಸಣ್ಣವಾಕವು, ಅಲ್ಲಿ ಪೋಷಕಾಂಶಗಳು ಸರಿಯಾಗಿ ಎಳ್ಕೊಳ್ಳೋದಲ್ಲ. ಅದ್ರಾಗೆ ಎರಡು ಹಣ್ಣು ಕಿತ್ತಾಕ್ಬೇಕು ಸರ್ ಕಾಯ್ದಾಗೆ. ಸೊ ನಾಲ್ಕು ಹಣ್ಣುಗಳು ಸದೃಢವಾಗಿ ಬೆಳಕಂತವ. ನಮ್ ಮುಖ್ಯವಾಗಿ ಏನಪ್ಪ ಅಂದ್ರೆ, ಅದಕ್ಕೆ ಗಾಳಿ ಬೆಳಕು ಬರಂಗೆ ನಾವು ಮಾಡ್ಕೊಡ್ಬೇಕು. ಸೊ ಕ್ರೌಡ್ ಆಗಿತ್ತಂದ್ರೆ ಅಥವಾ ನೆರಳಿತ್ತಂದ್ರೆ ಹ್ಯುಮಿಡಿಟಿ ಅಂತಾರೆ ಸರ್, ತೇವಾಂಶ. ತೇವಾಂಶ ಹೆಚ್ಚಾಗಿ ಪೌಡ್ರಿ ಮಿಲ್ಡು ಅಂತ ಬರುತ್ತೆ. ಪೌಡ್ರಿ ಮಿಲ್ಡು ಅಂದ್ರೆ ಬೂದಿ ರೋಗ, ಅಂದ್ರೆ ಎಲೆ ಮೇಲೆ ಎಲೆ ಮೇಲೆ ನೆರಳು ಕವುತ್ರೆ ಅಲ್ಲಿ ರೋಗ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕೀಟ ಬರುತ್ತೆ. ಅದಕ್ಕೆ ಸೂರ್ಯನ ಕಿರಣಗಳು ಬಹಳ ಮುಖ್ಯ ಸರ್. ಒಂದೊಂದ್ ಪ್ಲಾಂಟ್ಗೆ 8 ತಾಸು ಬೆಳಕ್ಬೇಕು, ಒಂದೊಂದ್ ಪ್ಲಾಂಟ್ಸ್ 10 ತಾಸು ಬೆಳಕ್ಬೇಕು. ಇನ್ನ ಕೆಲವರು ಏನ್ ಮಾಡ್ತಾರೆ, ಬೇರೆ ದೇಶದಲ್ಲಿ ಸೂರ್ಯನ ಕಿರಣ ಸರಿಯಾಗಿ ಟೆಂಪರೇಚರ್ ಇರಲಿಲ್ಲ ಅಂದ್ರೆ ಫ್ಲಡ್ ಲೈಟ್ ಹಾಕ್ತಾರೆ ಸರ್. ಫ್ಲಡ್ ಲೈಟ್ ಹಾಕಿ ಜಾಸ್ತಿ ಬೆಳಕ್ಬೇಕು. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಹೂ ಹಾಡೋ ಟೈಮಲ್ಲಿ ಮ್ಯಾಂಗೋದಲ್ಲಿ ಮೂರ್ ತರ ಹೂ ಇದೆ, ಗಂಡು ಹೂವು, ಹೆಣ್ಣು ಹೂವು, ಮತ್ತೆ ಇನ್ನೊಂದು ಬೈಸೆಕ್ಷುವಲ್ ಫ್ಲವರ್ಸ್ ಅಂತಾರೆ, ಮೂರು ಇರ್ತವೆ. ಸೊ ಅದರಲ್ಲಿ ಏನ್ ಮಾಡ್ತಾವ ಅಂದ್ರೆ ಸರ್, ಒಂದು ಗೊಂಚಲಲ್ಲಿ ಮೇಲ್ಗಡೆ ಗಂಡು ಹೂವು ಇರ್ತಾವ ಸರ್, ಕೆಳಗಡೆ ಹೆಣ್ಣು ಹೂವು ಇರ್ತಾವ ಸರ್. ಆ ಗಂಡು ಹೂವು ಪೌಡರ್ ಉತ್ಪತ್ತಿ ಮಾಡ್ತಾವ ಸರ್, ಪೊಲನ್ಸ್ ಅಂತಾರೆ. ಗಂಡು ಹೂ ಪೊಲನ್ಸ್ ಉತ್ಪತ್ತಿ ಮಾಡ್ಬೇಕಂದ್ರೆ ಅಲ್ಲಿ ಡ್ರೈ ಕಂಡೀಷನ್ ಇರ್ಬೇಕು ಸರ್, ಅಂದ್ರೆ ಬಿಸಿಲಿನ ವಾತಾವರಣ. ಬಿಸಿಲಿನ ವಾತಾವರಣ ಪೌಡರ್ ಉತ್ಪತ್ತಿ ಆಗುತ್ತೆ. ಆ ಪೌಡರ್ ಏನ್ ಮಾಡುತ್ತೆ ಸರ್, ಅದು ಆ ಪೌಡರ್ ಡ್ರೈ ಕಂಡೀಷನ್ ಇದ್ರೆ ಅದು ಹೆಣ್ಣು ಹೂಗಳ ಮೇಲೆ ಬೀಳುತ್ತೆ. ಅದು ಹೆಣ್ಣು ಹೂಗಳ ಮೇಲೆ ಬಿದ್ದಾಗ ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ, ಆವಾಗ ಹೆಣ್ಣು ಹೂವು ಇದೆಯಲ್ಲ ಆ ಹೂ ಕಟ್ಟುತ್ತೆ. ಒಂದ್ ವೇಳೆ ನೀವು ಒಳ್ಳೆ ಹೂವಾಡೋ ಟೈಮ್ನಾಗೆ ಮಳೆ ಬರೋದು ಅಥವಾ ಜಾಸ್ತಿ ಮಂಜು ಬೀಳೋದು ಅಥವಾ ಹವಾಮಾನದಲ್ಲಿ ವಿಪರೀತ ನೆರಳಿರೋದ್ರಿಂದ ಅಲ್ಲಿ ಗಂಡು ಹೂ ಉತ್ಪತ್ತಿ ಆಗಲ್ಲ. ಹಸಿಯಾಗಿ ಇಟ್ಕೊಂಡು ಈ ಗಂಡು ಹೂ ಹೆಣ್ಣು ಹೂಗಳ ಮೇಲೆ ಬೀಳಕ್ಕೆ ಬಿಡೋದಿಲ್ಲ. ಹಂಗಾಗಿ ಈ ಮಾವಿನಲ್ಲಿ ಏನಾಗುತ್ತೆ ಸರ್ ಅಂದ್ರೆ, 100 ಹೂಗಳಲ್ಲಿ 99 ಹೂಗಳು ಕೆಳಗೆ ಬೀಳ್ತಾವ. ಒಂದು ಗೊಂಚಲಲ್ಲಿ ಒಂದೇ ಉಳ್ಕೊಳ್ಳೋದು. ಯಾಕಂದ್ರೆ ಕಾಂಪಿಟೇಷನ್, 1000 ಹೂ ಇರ್ತಾವ, ಅವು ಎಲ್ಲವೂ ನಾನು ಬದುಕಬೇಕಂತ ಒಂದು ಹೂ, ನಾನು ಬದುಕಬೇಕಂತ ಇನ್ನೊಂದು, ಅದಾಗ ಎಲ್ಲವೂ ಅಲ್ಟಿಮೇಟ್ಲಿ ಎಲ್ಲ ಹೂಗಳು ಸೇರಿ ತೀರ್ಮಾನ ಮಾಡಿ ಎಲ್ಲರೂ ಬೀಳ್ತಾರೆ ಕೆಳಗಡೆ. ಇಟ್ ಈಸ್ ಕಾಮನ್ ಫೆನಮಿನನ್ ಅದು, ಎಲ್ಲಾರು ಕೆಳಗಡೆ ಬಿದ್ದು ಒಬ್ಬನೇ ಉಳಿತಾನೆ, ಅದ್ರೆ ಒಂದೇ ಹೂ ಉಳಿತದೆ, ಅದೇ ಒಂದು ಹೂವು ಹಣ್ಣು ಕಟ್ಟುತ್ತೆ. ಸೊ ಹಿಂಗಾಗಿ ಹೂ ಉದುರುವಿಕೆ